ಆಕಾಶವಾಣಿ ಬೆಂಗಳೂರು ನಿಲಯದ ಸಂಜೆ ಪ್ರಸಾರವನ್ನು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:15 ಸೆಕೆಂಡುಗಳು. ಆತ್ಮೀಯ ಕೇಳುಗರಿಗೆಲ್ಲ ಚೇತನ್ ಚಲೆ ಮಠ ಮಾಡುವ ನಮಸ್ಕಾರಗಳು. ಆಕಾಶವಾಣಿ ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕೃಷಿರಂಗ. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ಗ್ರಾಮೀಣ ಜನರ ಮಾನಸಿಕ ಆರೋಗ್ಯ ವರ್ಧನೆ, ಈ ಕುರಿತಂತೆ ಮಾನಸಿಕ ಆರೋಗ್ಯ ತಜ್ಞರಾದಂತಹ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರೊಂದಿಗೆ ನಡೆಸಿರುವಂತಹ ಸಂದರ್ಶನ ಮೂಡಿಬರಲಿದೆ. ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗ್ರಾಮೀಣ ಜನರು ಮತ್ತು ರೈತರ ಮಾನಸಿಕ ಆರೋಗ್ಯ ವರ್ಧನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು. ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಅವರು. ಕೇಳುಗರಿಗೆಲ್ಲ ನಮಸ್ಕಾರ, ತಮಗೂ ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಡಾಕ್ಟರ್ ಚಂದ್ರಶೇಖರ್ ಅವರೇ, ಪ್ರಾರಂಭದಲ್ಲಿ ಈ ಮಾನಸಿಕ ಕಾಯಿಲೆಗಳಲ್ಲಿ ಎಷ್ಟು ವಿಧ ಅಂತ ಸ್ವಲ್ಪ ಒಂದು ಪರಿಚಯ ಮಾಡಿಕೊಡ್ತೀರ? ಮಾನಸಿಕ ಕಾಯಿಲೆಗಳಲ್ಲಿ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ ಎರಡು ವಿಧ, ಒಂದು ಅಲ್ಪಮಟ್ಟದ ಮತ್ತು ಸಾಮಾನ್ಯ ಮಾನಸಿಕ ಕಾಯಿಲೆಗಳು ಅಂತೀವಿ, ಇನ್ನೊಂದು ತೀವ್ರ ಮಟ್ಟದ ಮಾನಸಿಕ ಕಾಯಿಲೆಗಳು. ಅಲ್ಪಮಟ್ಟದ ಮಾನಸಿಕ ಕಾಯಿಲೆಗಳು ಅಂದರೆ ಖಿನ್ನತೆ, ಗೀಳು, ಆತಂಕ, ಆ ರೀತಿ ಕಾಯಿಲೆಗಳು ಬರುತ್ತೆ. ಅದು 10% ಸಮುದಾಯದ ನಮ್ಮ ಸಮೀಕ್ಷೆಗಳು ಕಂಡುಬಂದಿರೋದೇ ಅಂದರೆ 10% ನಗರ ಆಗಲಿ ಗ್ರಾಮೀಣ ಪ್ರದೇಶ 10% ಜನರನ್ನು ಕಾಡುತ್ತೆ. ತೀವ್ರ ಮಟ್ಟದ ಮಾನಸಿಕ ಕಾಯಿಲೆ, ಸ್ಕಿಜೋಫ್ರೇನಿಯಾ, ದ್ವಿಮುಖ ಕಾಯಿಲೆ ಇದೆ, ಬೈಪೋಲಾರ್ ಅಂತ ಹೇಳ್ತೀವಿ, ಅದು 1% ಜನರನ್ನು ಕಾಣುತ್ತೆ. ಇದರಲ್ಲಿ ಮುಖ್ಯವಾದ ವಿಷಯ ಅಂದರೆ ಈ ಕಾಯಿಲೆಗಳಿಗೆ ಒಂದು ಅನುವಂಶಿಕೀಯತೆ, ಒತ್ತಡ, ದುಶ್ಚಟಗಳು, ಹಾಗಾಗಿ ಬೇಕಾದಷ್ಟು ಕಾರಣಗಳಿದೆ. ಆದರೂ ನಾವು ಜೀವನದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡು ಅದನ್ನು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಈ ಕಾಯಿಲೆಗಳನ್ನ ತಪ್ಪಿಸಬಹುದು ಅನ್ನೋದು ಒಂದು ಮುಖ್ಯವಾದ ವಿಷಯ ನನ್ನ ಕೇಳುಗಳಿಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಅನುವಂಶೀಯತೆಯೂ ಇದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಂತೀವಿ. ಹಾಂ, ಈಗ BP, ಶುಗರು, ಹಾಗೆ ಬೇಕಾದಷ್ಟು ಕಾಯಿಲೆ, ಹಿಂಗೆ ಮಾನಸಿಕ ಕಾಯಿಲೆಗಳು ಬರೀ ಮಿದುಳಿಗೆ ಬರುವಂಥ ಒಂದು ಕಾಯಿಲೆ. ಇದರಲ್ಲಿ ಅನುವಂಶಿಕೀಯತೆ ಮತ್ತು ದೇಹದ ಬೇರೆ ಬೇರೆ ಕಾರಣಗಳು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಪೀಳಿಗೆಯಿಂದ ಪೀಳಿಗೆಗೆ ಅವು ವರ್ಗಾವಣೆ ಆಗ್ತವೆ. ಹಾಂ, ಅದ್ರ ಬಗ್ಗೆ ಸುಮಾರು ಅಧ್ಯಯನಗಳಾಗಿದೆ. ಉದಾಹರಣೆಗೆ ಜೆನೆಟಿಕ್ ಸ್ಟಡಿ, ಫ್ಯಾಮಿಲಿ ಸ್ಟಡೀಸ್, ಅಡಾಪ್ಷನ್ ಸ್ಟಡೀಸ್, ಪ್ರತಿಯೊಂದು ಸ್ಟಡೀಸಲ್ಲೂ ದುಶ್ಚಟಗಳಿಂದ ಹಿಡಿದು ಎಲ್ಲ ಕಾಯಿಲೆಗಳು ಅನುವಂಶಿಕೀಯತೆ ಅನ್ನೋದು ಒಂದು ಮುಖ್ಯವಾದ ಪಾತ್ರ ಇದೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಬಂದರೆ ನಮ್ಮ ಗ್ರಾಮೀಣ ಜನರ ಮಾನಸಿಕ ಸಮಸ್ಯೆಗಳು ಯಾವ್ಯಾವು ಅಂತೀರಿ? ಹಳ್ಳಿಗಳಲ್ಲೂ ಇದೇ ರೀತಿ ಅಲ್ಪಮಟ್ಟದ ತೀವ್ರ ಮಟ್ಟದ ಮಾನಸಿಕ ಕಾಯಿಲೆ. ಆದರೆ ನಮ್ಮ ಸಮೀಕ್ಷೆಗಳು ನಡೆದಿವೆ, ಅಂದರೆ ಮುಖ್ಯವಾದ ದೊಡ್ಡ ದೊಡ್ಡ ಸಮಸ್ಯೆಗಳು ಆಫ್ರಿಕಾ ಖಂಡ, ಇಂಡೋನೇಷ್ಯಾ, ಚೈನಾ, ಭಾರತ, ಅಮೇರಿಕಾ, ಈ ಕಡೆ ಎಲ್ಲ ಸಮೀಕ್ಷೆಗಳು ನಡೆದಾಗ ಏನು ಕಂಡು ಬಂದಿರೋದು ಅಂದರೆ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಮಾನಸಿಕ ಕಾಯಿಲೆಗಳು ಇದ್ದೇ ಇದೆ. ಅದಲ್ಲದೆ ನಗರ ಪ್ರದೇಶಗಳಿಗಿಂತ ಅದು ಒತ್ತಡಮಯ ಜೀವನ ಹಳ್ಳಿಲಿದೆ ಅಂತ ಕಂಡುಬಂದಿದೆ ಈ ರೀಸೆಂಟ್ 2014 ಮಾಡಿದ ಸಮೀಕ್ಷೆಗಳಲ್ಲಿ. ಅದರಲ್ಲಿ ಮುಖ್ಯವಾಗಿ ಈ ಬಡತನ, ಅನಕ್ಷರತೆ, ಕೆಲಸವಿಲ್ಲದೆ ಇರೋರು, ಅವಕಾಶ ವಂಚಿತರು ಗೂ ಮತ್ತು ಮಾನಸಿಕ ಕಾಯಿಲೆಗಳಿಗೂ ಹೆಚ್ಚು ಸಂಬಂಧ. ಎಲ್ಲಿ ಬಡತನ ಇದೆ, ಎಲ್ಲಿ ಅವಕಾಶ ವಂಚಿತರು, ಅಲ್ಲಿ ಮಾನಸಿಕ ಕಾಯಿಲೆಗಳು, ಅದರಲ್ಲೂ ಮುಖ್ಯವಾಗಿ ಖಿನ್ನತೆ, ಸಾಮಾನ್ಯ ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿದೆ ಅಂತ ಕಂಡುಬಂದಿದೆ. ದುಶ್ಚಟಗಳು ಜೊತೆಗೆ ಬಂದಿದೆ. ಇನ್ನೊಂದು ಮುಖ್ಯವಾದ ವಿಷಯ ನಾವು ಕಂಡು ಬಂದಿರೋದು ಏನಂದರೆ ಈ ಮಾನಸಿಕ ಕಾಯಿಲೆಗಳಿಂದ ನೇರವಾಗಿ ಖರ್ಚು ಬೀಳುತ್ತೆ. ನಾವು ಅಂದರೆ ಉದಾಹರಣೆಗೆ ಮಾನಸಿಕ ಕಾಯಿಲೆ ಬಂದವನು ಕೆಲಸ ಮಾಡಲ್ಲ, ಮನೆಯಿಂದ ಹೊರಗಡೆ ಹೋಗಲ್ಲ, ಅವನಿಂದ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾನಸಿಕ ಕಾಯಿಲೆಗಳು ಎಲ್ಲಿ ಹೆಚ್ಚಿರುತ್ತೆ ಅಲ್ಲಿ ಬಡತನ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಮತ್ತು ಜನಗಳಲ್ಲಿ, ಹಳ್ಳಿಗಳಲ್ಲಿ ಮುಖ್ಯವಾದ ಅಂಶ ಅಂದರೆ ಅರಿವಿರಲ್ಲ, ಮಾನಸಿಕ ಕಾಯಿಲೆಗಳ ಬಗ್ಗೆ ಅರಿವಿರಲ್ಲ. ಅಂದರೆ ತನಗೆ ಮಾನಸಿಕ ಕಾಯಿಲೆ ಇದೆ ಇಲ್ವೇ ಅನ್ನೋದು ಗೊತ್ತಾಗೋದಿಲ್ಲ ಅವರಿಗೆ. ಅವನಿಗೂ ಗೊತ್ತಾಗಲ್ಲ, ಸಮುದಾಯದಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೂ ಗೊತ್ತಾಗಲ್ಲ, ಅಲ್ಲಿ ವೈದ್ಯರಿಗೂ ಗೊತ್ತಿಲ್ಲ. ಅರಿವಿಲ್ಲದೆ ಇರೋದು ಮೊದಲನೇದು. ಎರಡನೇದು ಮೂಢನಂಬಿಕೆಗಳು, ಓ ಇದು ಮಾಟ, ಮಂತ್ರ, ದೆವ್ವ, ಪಿಶಾಚಿ ಕಾಯಿಲೆ ಅಂತ. ಇನ್ನೊಂದು ಮುಖ್ಯವಾಗಿ ಮಾನಸಿಕ ಚಿಕಿತ್ಸೆ ಲಭ್ಯ ಇಲ್ಲ ಹಳ್ಳಿಗಳಲ್ಲಿ. ಹೀಗಾಗಿ ನಮ್ಮ ಸಮೀಕ್ಷೆಗಳಲ್ಲಿ 90%ಕ್ಕಿಂತ ಹೆಚ್ಚು ಜನ ಮಾನಸಿಕ ಚಿಕಿತ್ಸೆಯಿಂದ ವಂಚಿತರಾಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಹಳ್ಳಿಯವರಿಗೆ ಮಾನಸಿಕ ಕಾಯಿಲೆ ಬಗ್ಗೆ ತಿಳಿಸೋದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡೆ. ಇನ್ನು ಮುಖ್ಯವಾಗಿ ನಮ್ಮ ಗ್ರಾಮೀಣ ಜನರ ಈ ಮಾನಸಿಕ ಸಾಮಾಜಿಕ ಸವಾಲುಗಳು ಯಾವ್ಯಾವು ಅಂತೀರಿ? ಒಂದು ಮುಖ್ಯವಾದ ಪ್ರಶ್ನೆನೇ ಕೇಳಿದ್ರಿ. ನಾನು ಇದರ ಬಗ್ಗೆ ಒಂದೆರಡು ಲೇಖನಗಳನ್ನು ಓದಿದೆ. ನಾನು ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 8 ವರ್ಷ ಕೆಲಸ ಮಾಡಿದ್ದೀನಿ. ಅದು ನೋಡಿದಾಗ ಮುಖ್ಯವಾಗಿ ಈ ಸವಾಲುಗಳು ನಾವು ಕಾಣಿಸ್ತಾ ಇರೋದು ಸಣ್ಣ ಮತ್ತು ಮಧ್ಯಮ ರೈತರಲ್ಲಿ. ದೊಡ್ಡ ರೈತರು ಒಂದು ಚೆನ್ನಾಗಿ ಜೀವನ ಮಾಡ್ತಾರೆ, ಎಲ್ಲ ತಿಳ್ಕೊಂಡಿರ್ತಾರೆ, ಸಂಪನ್ಮೂಲಗಳು ಚೆನ್ನಾಗಿರುತ್ತೆ. ನಾನು ಹೇಳ್ತಿರೋದು ಸಣ್ಣ ಮತ್ತು ಮಧ್ಯಮ ರೈತರು. ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂತೀವಿ ನಾವು, ಅಂದ್ರೆ ಭೂರಹಿತ ರೈತರು ಅಂತ ಹೇಳ್ತೀವಿ. ಬಡತನದಲ್ಲಿ ಕೃಷಿ ಕಾರ್ಮಿಕರು ಅವರನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಅದನ್ನ ನಾವು ಒಂದು ದೊಡ್ಡ ಲಿಸ್ಟೇ ಮಾಡಿಬಿಟ್ಟಿದ್ದೀನಿ. ಮುಖ್ಯವಾಗಿ ಸಾಮಾಜಿಕವಾಗಿ ನಾವು ನೀರಿನ ಕೊರತೆ, ಮತ್ತೆ ಉತ್ಪಾದನೆ ಮಾಡ್ತಾರೆ ಅದನ್ನು ಮಾರುಕಟ್ಟೆ ಸರಿಯಾಗಲ್ಲ, ಉತ್ಪಾದನೆ ಸಂಗ್ರಹ ಸರಿಯಾಗಲ್ಲ, ಗೊಬ್ಬರ ಉತ್ತಮವಾದ ಕ್ವಾಲಿಟಿ ಸಿಗಲ್ಲ, ಕ್ರಿಮಿನಾಶಕಗಳು ಸಿಗಲ್ಲ. ಹಾಗೆ ನೋಡಿದ್ರೆ ಮತ್ತೆ ಸಮಯಕ್ಕೆ ಸರಿಯಾಗಿ ಈ ಕೂಲಿ ಕೆಲಸಗಾರರು ಸಿಗಲ್ಲ, ಕೆಲವು ಸಂದರ್ಭದಲ್ಲಿ ಕೆಲಸಗಾರರು ಸಿಗಲ್ಲ, ಕೆಲಸನೂ ಸಿಗಲ್ಲ. ಸೊ ಹಾಗಾಗಿ ಒಂದಕ್ಕೊಂದು ಸಂಬಂಧ ಆಗಿರುತ್ತೆ. ಹಾಗಾಗಿ ಇವೆಲ್ಲ ವಿಷಯಗಳು ಖಿನ್ನತೆ ಬರಲಿಕ್ಕೆ ಒಂದು ಪ್ರೇರೇಪಣೆ ನೀಡುತ್ತೆ. ಕೆಲವು ಸಂದರ್ಭದಲ್ಲಿ ಅವರ ಕೊಳವೆ ಬಾವಿ ಸರಿಯಾಗಿ ಕೆಲಸ ಮಾಡದೇ ಇರೋದು, ಮೋಟರ್ ಸುಟ್ಟೋಗೋದು, ಇಂಥವನ್ನು ಕೂಡ ಕಾರಣ ಆಗ್ಬೋದು. ಅಂದ್ರೆ ಈ ತರ ಎಲ್ಲ ಕಡೆನೂ ಆಗುತ್ತೆ. ಆದ್ರೆ ಈ ತರ ಆದಾಗ ಯಾವ ರೀತಿ ಅದನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋ ನಾಲೆಡ್ಜ್ ಇರಲ್ಲ. ಇದರಲ್ಲಿ ಅನಕ್ಷರತೆ ಅನ್ನೋದು ಮುಖ್ಯವಾದ ಬರೀ ಅವರನ್ನ ಒಂದು ಇನ್ನೊಂದು ನಾವು ನೋಡ್ತೀವಲ್ಲ, ಬಂಡವಾಳಶಾಹಿಗಳು ಅವರಲ್ಲಿ ಹೆಚ್ಚು ಪತ್ರ ಬೀಳ್ತಾರೆ. ಅಂದ್ರೆ ಕೈ ಸಾಲ ಕೊಡೋದು, ಈ ರೀತಿ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದನ್ನ ಮಿಸ್ಯೂಸ್ ಮಾಡೋದು, ಅದು ಶೋಷಣೆ ಮಾಡ್ತಾರೆ. ಇನ್ನೊಂದು ನಾವು ಕಂಡುಬಂದಿರೋದು ಅಂದ್ರೆ ನಮ್ಮ ಸಮುದಾಯದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗಳಾಗ್ತಾ ಇದೆ ಹಳ್ಳಿಗಳಲ್ಲಿ. ಅಂದ್ರೆ ಮೂವ್ಮೆಂಟ್ ಹೆಚ್ಚಾಗ್ತಾ ಇದೆ, ಜನಗಳು ವಲಸೆ ಹೋಗ್ತಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವಿಭಕ್ತ ಕುಟುಂಬಗಳು ಕಮ್ಮಿ ಆಗ್ತಾ ಇದೆ. ನಮ್ಮ ಸೆನ್ಸಸ್ ಸಮೀಕ್ಷೆ ಪ್ರಕಾರ 70%ಕ್ಕಿಂತ ಹೆಚ್ಚು ವಿಭಕ್ತ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲೀಸ್ಗಳು ಇಲ್ಲದೇ ಇಲ್ಲ. ಹಾಗಾಗಿ ಕುಟುಂಬದಲ್ಲರ ಒಂದು ಸಪೋರ್ಟ್ ಸಿಸ್ಟಮ್ ಕೂಡ ಹಳ್ಳಿಗಳಲ್ಲಿ ಕಮ್ಮಿ ಆಗ್ತಾ ಇದೆ. ಅದಲ್ಲದೆ ಸಾಮಾಜಿಕ ಅನಿಷ್ಟಗಳು ಅಂತ ಹೇಳಿದೆ, ಕೈ ಸಾಲ ಕೊಡೋರು, ಮೂಢನಂಬಿಕೆಗಳನ್ನ ಹೆಚ್ಚಿಸೋರು, ಕ್ವ್ಯಾಕ್ಗಳು ಆ ರೀತಿ ಇರ್ತಾರೆ, ನಕಲಿಗಳು, ಮತ್ತೆ ಮಾನಸಿಕ ಕಾಯಿಲೆಗಳು ಕೂಡ ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಖಿನ್ನತೆ, ಆತಂಕ, ಸ್ಕಿಜೋಫ್ರಿನಿಯಾ, ದುಶ್ಚಟ ಅನ್ನೋದು ನಮ್ಮ ಸಮೀಕ್ಷೆ ಪ್ರಕಾರ 3%ರಷ್ಟು ಜನರು ನರಳುತ್ತಾರೆ. ಅಂದ್ರೆ ಈ ಮದ್ಯಪಾನ, ಹಳ್ಳಿಗಳಲ್ಲಿ ಧೂಮಪಾನ ಮತ್ತು ಮದ್ಯಪಾನ ದುಶ್ಚಟ ಒಂದು ತುಂಬಾ ಕಷ್ಟವಾದ, ಅಂದ್ರೆ ಅದು ನಾಟ್ ಓನ್ಲಿ ಸಂಸಾರನ ಕೆಡಿಸುತ್ತೆ, ಆರೋಗ್ಯನ ಕೆಡಿಸುತ್ತೆ, ಸಮುದಾಯದ ಮೇಲೆ ಅದು ಕೆಟ್ಟ ಪರಿಣಾಮ ಬಿಡುತ್ತೆ. ಚಿಕಿತ್ಸೆ ಅಂತೂ ದೊರಕ್ತಾ ಇಲ್ಲ. ದೈಹಿಕ ಆರೋಗ್ಯಗಳು ಅಂದ್ರೆ ಯಾವ ರೀತಿ ಕರಿತೀನಿ ಅಂದ್ರೆ ಜೀವನ ಸಂಗಾತಿ ಕಾಯಿಲೆಗಳು ಅಂತ. ಕೆಲವು ಕಾಯಿಲೆಗಳಲ್ಲಿ ಹಳ್ಳಿಗಳಲ್ಲಿ ಜನರ ಆಸು ಹೊಕ್ಕಾಗಿದೆ. ಅದರಲ್ಲಿ ಮುಖ್ಯವಾದದ್ದು ರಕ್ತಹೀನತೆ, ಅನಿಮಿಯಾ. ಅನಿಮಿಯಾ ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಮಲೇರಿಯಾ ಮತ್ತೆ ಇತರ ಡೆಂಗು ಮತ್ತೆ ಇತರ ಜ್ವರಗಳು, ಕೀಲು ಬೇಣೆ ಅಂತ ಹೇಳ್ತೀವಿ, ಬಿಪಿ, ಡಯಾಬಿಟಿಸ್ ಕೂಡ ಹಳ್ಳಿಗಳಲ್ಲಿ ಹೆಚ್ಚಾಗ್ತಿದೆ. ರೀಸೆಂಟ್ ಆಗಿ ಬೊಜ್ಜು ಅನ್ನೋದು ಕೂಡ ಹೆಚ್ಚಾಗ್ತಿದೆ. ಥೈರಾಯ್ಡ್ ಪ್ರಾಬ್ಲಮ್ಸು, ಕ್ಯಾನ್ಸರು, ಈ ಸ್ಮೋಕಿಂಗ್ ಎಲ್ಲಿದೆ ಅಲ್ಲಿ ಕ್ಯಾನ್ಸರ್ ಇದೆ. ಹಾಗಾಗಿ ಹಳ್ಳಿಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ತುಂಬ ದೊಡ್ಡದಾಗಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಇವೆಲ್ಲ ಸವಾಲುಗಳು ಹಳ್ಳಿಗರಲ್ಲಿ ಹೆಚ್ಚಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಆರೋಗ್ಯ ಸಮಸ್ಯೆಗಳು ಕೂಡ ಈ ಒಂದು ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತವೆ ಅಂತೀರಿ? ಅದು ಒಂದು ಸೌಂಡ್ ಬಾಡಿ, ಉತ್ತಮ ದೈಹಿಕ ಆರೋಗ್ಯವಿದೆ, ಉತ್ತಮ ಮಾನಸಿಕ ಆರೋಗ್ಯ ಇರೋದು ಅನ್ನೋ ಒಂದು ನಾಣ್ಣುಡಿನೇ ಇದೆ, ಮೊದಲಿಂದ ಬಂದಿದೆ. ಹಾಗಾಗಿ ಉತ್ತಮವಾದ ದೈಹಿಕ ಆರೋಗ್ಯ ಮೇಂಟೈನ್ ಮಾಡಿಕೊಂಡ್ರೆ ಮಾನಸಿಕ ಕಾಯಿಲೆಗಳನ್ನ ತಡೆಗಟ್ಟುವುದು ಒಂದು ಮುಖ್ಯ ಪಾತ್ರ ಅಂತ ಹೇಳ್ಬೋದು. ಅಂದ್ರೆ ಇದುವರೆಗೂ ತಾವು ಈ ಗ್ರಾಮೀಣ ಜನರ ಮಾನಸಿಕ ಮತ್ತು ಸಾಮಾಜಿಕ ಸವಾಲುಗಳು ಯಾವ್ಯಾವು ಅಂತ ಗುರುತಿಸಿದ್ರಿ. ಈ ಒಂದು ಮಾನಸಿಕ ಮತ್ತು ಸಾಮಾಜಿಕ ಸವಾಲುಗಳ ನಿರ್ವಹಣೆ ಹೇಗೆ ಮಾಡ್ಕೋಬೇಕಾಗತ್ತೆ? ಇದು ಸರಿಯಾದ ಪ್ರಶ್ನೆನೇ ಇದು. ಅಂದ್ರೆ ನಾನು ಇಷ್ಟೊಂದು ಸವಾಲುಗಳು ಹೇಳಿದೆ, ಆ ಸವಾಲುಗಳ ನಿರ್ವಹಣೆ ಅನ್ನೋದು ಬಹಳ ಮುಖ್ಯ. ಅದರಲ್ಲಿ ಮುಖ್ಯವಾದದ್ದು ಏನಂದ್ರೆ ನಾವು ಏನಾಗಿದ್ದೀವಿ ನಮ್ಮ ಬ್ಯಾಕ್ಗ್ರೌಂಡ್ಗೆ, ಉದಾಹರಣೆಗೆ ನಿರೀಕ್ಷೆ ಏನಿದೆ, ನಾನು ಮುಂದೆ ಓದಬೇಕು, ನಾನು ಮುಂದೆ ಯಾವ ರೀತಿ ಕೆಲಸ ತೆಗೆದುಕೊಳ್ಬೇಕು, ಅದು ನಿರೀಕ್ಷೆ ಸ್ಪರ್ಧೆ ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನನ ರೂಪಿಸ್ಕೊಳ್ಳೋದು ಬಹಳ ಮುಖ್ಯ. ನಿರೀಕ್ಷೆ ಮತ್ತು ಸ್ಪರ್ಧೆ ಹೆಚ್ಚು ಆದಾಗ ನಮಗೆ ತುಂಬ ಮನಸ್ಸಿಗೆ ಬೇಸರ ಆಗುತ್ತೆ. ಸೊ ನಮಗೆ ಸ್ಪರ್ಧೆ ಮಾಡಿ, ಆದರೆ ಆರೋಗ್ಯವಂತ ಸ್ಪರ್ಧೆಯಲ್ಲಿ. ನಮಗೆ ಎಷ್ಟು ಸಿಗುತ್ತೆ ಅದರಲ್ಲಿ ತೃಪ್ತಿ ಪಡಬೇಕು. ಅತಿ ಆಸೆ ಅನ್ನೋದು ಮೊದಲನೇದು, ಎರಡನೇದು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಗುರಿಗಳನ್ನು ನಿಗದಿಪಡಿಸ್ಕೋಬೇಕು ಅಂತೀರಿ. ಹೌದೌದು, ಅದು ಮುಖ್ಯವಾದದ್ದು. ಮತ್ತು ಜನರಲ್ ಆಗಿ ನಾನು ಹೇಳ್ತಿರೋದು ಈ ಅಧ್ಯಯನಗಳಿಂದ ಕಂಡು ಬಂದಿರೋದು ಅಂದ್ರೆ ಸಾಕ್ಷರತೆ, ನಮ್ಮ ಎಜುಕೇಷನ್ನ ಹೆಚ್ಚಿಸಿಕೊಳ್ಳೋದ್ರಿಂದ ಮಾನಸಿಕ ಕಾಯಿಲೆಗಳು ಕಮ್ಮಿ ಆಗುತ್ತೆ ಅನ್ಬೋದು. ಸೊ ಎರಡನೇ ಸವಾಲನ್ನು ಮುಖ್ಯವಾಗಿ ನಾವು ಯಾವ ರೀತಿ ಎದುರಿಸಬೇಕು ಅಂದರೆ ತಿಳುವಳಿಕೆ ಪಡ್ಕೋಬೇಕು. ಇನ್ನೊಂದು, ಮೋಸ ಆಗೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಹಕಾರ ಬ್ಯಾಂಕುಗಳು, ಸ್ತ್ರೀ ಶಕ್ತಿ ಕೇಂದ್ರಗಳು, ಬ್ಯಾಂಕುಗಳು ಈ ತರ ಕೋಆಪರೇಟಿವ್ ಮೂವ್ಮೆಂಟ್ನ ಹೆಚ್ಚು ಮಾಡಿದಷ್ಟು ಮನುಷ್ಯನಿಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಪರಸ್ಪರರಲ್ಲಿ ಸಹಕಾರ ಮನೋಭಾವನೆಯನ್ನು ಹೆಚ್ಚುವಂಥದ್ದು ಹೆಚ್ಚಿಸ್ಬೇಕು. ಅಂದ್ರೆ ಉದಾಹರಣೆಗೆ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ಈ ಕೆಲವರು ಮೋಸ ಮಾಡೋರು, ಬಂಡವಾಳ ಶಾಹಿಗಳು, ಪಟ್ಟಬದ್ಧ ಹಿತಾಸಕ್ತಿಗಳು ಏನೇನೋ ಹೇಳ್ತೀವಲ್ಲ, ಅವರೆಲ್ಲರಿಗೂ ಒಂದು ರೀತಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಜನರನ್ನ ಶೋಷಣೆ ಮಾಡುವಂತವ್ರನ್ನ ದೂರ ಇಡಬಹುದು ಅಂತ. ಶೋಷಣೆನೇ ಮಾನಸಿಕ ಒತ್ತಡ ಹೆಚ್ಚು ಮಾಡ್ತದೆ. ಹಾಗಾಗಿ ನಾನು ಜನರಲ್ ಟರ್ಮ್ಸ್ ಹೇಳಿದ್ರೆ ಇದರಿಂದ ಮಾನಸಿಕ ಆರೋಗ್ಯ ಉತ್ತಮವಾಗುತ್ತೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಶೋಷಣೆಗೆ ಒಳಗಾದಂತ ಮನುಷ್ಯನಲ್ಲಿ ಮಾನಸಿಕ ಒತ್ತಡ, ಮಾನಸಿಕ ಸಮಸ್ಯೆಗಳು ಹೆಚ್ಚಿರ್ತವೆ ಅಂತ. ಹೌದೌದು. ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳಬೇಕು ಅಂದರೆ ಕುಟುಂಬದ ಸಂಬಂಧಗಳು. ನಾನು ಈಗ ಹೇಳಿದೆ, ಈಗ ಹೆಚ್ಚೆಚ್ಚು ಅವಿಭಕ್ತ ಕುಟುಂಬಗಳಾಗ್ತಾ ಇದೆ, ಸಣ್ಣ ಕುಟುಂಬಗಳಾಗ್ತಾ ಇದೆ. ಹಾಗಾಗಿ ಕುಟುಂಬದ ಒಳಗೆ ವೈಮನಸ್ಸು ಹೆಚ್ಚಾಗ್ತಿದೆ, ನಿರೀಕ್ಷೆ ಹೆಚ್ಚಾಗ್ತಿದೆ, ಹಣದ ಬಗ್ಗೆ ಆಸೆ ಹೆಚ್ಚಾಗ್ತಾ ಇದೆ. ಮತ್ತೆ ಒಬ್ಬರನ್ನೊಬ್ಬರು ತೆಗಳೋದು, ಜೊತೆಗೆ ಮಾಧ್ಯಮ ಮೊಬೈಲು, ನಮ್ಮ ಆಸೆ ಈ ಕಡೆ 90% ಜನ ಮೊಬೈಲ್ ಇಟ್ಕೊಂಡಿದ್ದಾರೆ, ಮೊಬೈಲು, ಟಿವಿ. ಹಾಗಾಗಿ ಕುಟುಂಬದಲ್ಲಿ ಬಾಂಧವ್ಯ ಕಮ್ಮಿ ಆಗ್ತಾ ಇದೆ, ಖಾಸಗಿತನ ಹೆಚ್ಚಾಗ್ತಾ ಇದೆ ಅಂದ್ರೆ ಏನ್ ಹೇಳ್ತೀವಲ್ಲ, ಕಂಡೀಷನಲ್ ಲವ್, ಷರತ್ತಿನ ಪ್ರೀತಿ ಅಂತ ಹೇಳ್ತೀವಿ. ನೀವು ಹೆಚ್ಚರ್ನ್ ಮಾಡಿದ್ರೆ ಒಳ್ಳೆಯವರು, ಮಗ ಹೆಚ್ಚು ಮಾರ್ಕ್ಸ್ ತಗೊಂಡ್ರೆ ಒಳ್ಳೆಯವನು, ಅಂದ್ರೆ ಒಂದು ರಿಲೇಶನ್ಶಿಪ್ ಕುಟುಂಬದಲ್ಲಿ ಬಾಂಧವ್ಯ ಅಕಮ್ಮಾಗಿ ಜಗಳ ವೈಮನಸ್ಸು ಹೆಚ್ಚಾಗ್ತಿದೆ. ಅದು ಕುಟುಂಬದಲ್ಲಿ ಒಟ್ಟಾಗಿ ಕೆಲಸ ಮಾಡಿ, ಒಟ್ಟಾಗಿ ಊಟ ಮಾಡಿ, ಮತ್ತು ಉತ್ತಮವಾದ ಬಾಂಧವ್ಯನ ಮೇಂಟೈನ್ ಮಾಡೋದು ಕುಟುಂಬದಲ್ಲಿ ಬಹಳ ಮುಖ್ಯ ಅಂತ. ಅನ್ಯೋನ್ಯತೆಯನ್ನು ಹೆಚ್ಚಿಸ್ಕೋಬೇಕು ಅಂತೀರಿ. ಅನ್ಯೋನ್ಯತೆ ಅಂದ್ರೆ ಇದೊಂದು ಮುಖ್ಯವಾದ ಸವಾಲು ಹಳ್ಳಿಗಳಲ್ಲಿ. ಇನ್ನೊಂದು, ಸಾಮಾಜಿಕವಾಗಿ ಒಬ್ರಿಗೊಬ್ರು ಬೆಂಬಲ ನೀಡಿ, ಒಬ್ರಿಗೊಬ್ರು ಸಹಾಯ ತಗೊಳ್ಳೋದ್ರಿಂದ ಇದೊಂದು ರೀತಿ ನಾನು ಹೇಳಿದ್ರೆ ಸವಾಲುಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದಕ್ಕೆ ನಂದು ಒಂದು ಎರಡು ಮುಖ್ಯವಾದ. ಒಬ್ಬ ವ್ಯಕ್ತಿ ಕೈಲಿ ಆಗಲಿಲ್ಲ ಅಂದ್ರೆ ಸಮುದಾಯದ ಒಂದು ಸಹಾಯ ತಗೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ಬೋದು. ಇವೆಲ್ಲ ಅಂಶಗಳನ್ನು ನಾವು ಈ ಮಾನಸಿಕ ಸಾಮಾಜಿಕ ಸವಾಲುಗಳ ನಿರ್ವಹಣೆಯಲ್ಲಿ ಅನುಸರಿಸಬಹುದು, ಬಳಸ್ಕೋಬಹುದು ಅಂತ ಇರ್ತಾವೆ. ಹೌದೌದು. ಇನ್ನು ಮಾನಸಿಕ ಕಾಯಿಲೆಗಳಿಗೆ ಬಂದರೆ ಈ ಮಾನಸಿಕ ಕಾಯಿಲೆಗಳನ್ನು ತಡೆಗಟ್ಟಬಹುದೇ? ಅದರಲ್ಲಿ ಮುಖ್ಯವಾಗಿ ಮೊದಲನೇ ಅಂಶ ಏನಂದ್ರೆ ಈ ಸವಾಲುಗಳ ಸರಿಯಾದ ನಿರ್ವಹಣೆ ಬಹಳ ಮುಖ್ಯ ಅಂತ ಹೇಳ್ಬೋದು. ಇದು ಮೊದಲನೇ ಹೆಜ್ಜೆ. ಎರಡನೇದು ನಮ್ಮ ದೈಹಿಕ ಆರೋಗ್ಯ. ನಾನು ಈಗಲೇ ಹೇಳಿದೆ, ರಕ್ತಹೀನತೆ, ಕೀಲುಬೇನೆ, ಮಲೇರಿಯಾ, ಮಧುಮೇಹ, ಥೈರಾಯ್ಡ್, ಅವೆಲ್ಲ ಜೀವನ ಸಂಗಾತಿ ಕಾಯಿಲೆಗಳು. ಒಂದು ದಿವಸ ಬಂದರೆ ಮತ್ತೆ ಮರುಕಳಿಸುತ್ತೆ, ಅಥವಾ ಜೀವನ ಪೂರ್ತಿ ಇರ್ಬೋದು. ನಾನು ನಮ್ಮ ರೈತ ಬಾಂಧವರಲ್ಲಿ ಹೇಳೋದೇನೆಂದರೆ, ಯಾವುದೇ ದೈಹಿಕ ಕಾಯಿಲೆ ಇದ್ದರೂ ಪ್ರಾಥಮಿಕ ಆರೈಕೆ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯಿರಿ, ಆದಷ್ಟು ಖಾಸಗಿ ಕಡೆ ಹೋಗಬೇಡಿ. ಅಲ್ಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತಾರೆ, ಕಿರಿಯ ಆರೋಗ್ಯ ಸಹಾಯಕರಿರ್ತಾರೆ, ಆಶಾ ಕಾರ್ಯಕರ್ತರಿರ್ತಾರೆ, ಉತ್ತಮವಾದ ಚಿಕಿತ್ಸೆ ಲಭ್ಯತೆ ಕಡಿಮೆ ವೆಚ್ಚದಲ್ಲಿ ಪಡ್ಕೋಬಹುದು ನಂಬಿಕೆಯಿಂದ ಕ್ರಮಬದ್ಧವಾಗಿ ಚಿಕಿತ್ಸೆ ತೆಗೆದುಕೊಂಡ್ರೆ, ಏನ್ ಬೇಕು ಏನ್ ಬೇಡ ಪತ್ತೆ ಏನ್ ಮಾಡಬೇಕು ಪ್ರತಿಯೊಂದು ತಿಳ್ಕೊಂಡ್ರೆ ನಮ್ಮ ದೈಹಿಕ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಅದಷ್ಟೇ ಅಲ್ಲ, ಉತ್ತಮವಾದ ಆಹಾರ ಕ್ರಮ ಅನ್ನೋದು ಹಳ್ಳಿಯವರು ಕಲ್ತ್ಕೊಳ್ಬೇಕು. ಅದರಲ್ಲೂ ಹೆಚ್ಚು ತರಕಾರಿ, ಹೆಚ್ಚು ಸೊಪ್ಪು, ಹಣ್ಣು ಮತ್ತು ಬೇಳೆಕಾಳುಗಳು ಹೆಚ್ಚು ತಿನ್ನಬೇಕು. ಮಾಂಸ, ಎಣ್ಣೆ, ಬೆಣ್ಣೆ ಆದಷ್ಟು ಕಮ್ಮಿ ತಗೊಳ್ಬೇಕು. ಇನ್ನೊಂದು, ಈ ಸಿದ್ಧಪಡಿಸಿದ ಆಹಾರಗಳಿರುತ್ತೆ ಬೇಕಾದಷ್ಟು, ಜಂಕ್ ಫುಡ್ ಅಂತ ಹೇಳ್ತೀವಿ, ಆ ಜಂಕ್ ಫುಡ್ಗಳು ಬೇಡವೇ ಬೇಡ. ಮಕ್ಕಳಿಗೂ ಅವನ್ನ ರೂಢಿ ಮಾಡಿಸ್ಬಾರ್ದು, ದಯವಿಟ್ಟು ರೂಢಿ ಮಾಡಬಾರ್ದು. ಜಂಕ್ ಫುಡ್ಡು, ಮೊಬೈಲು, ಟಿವಿ, ಅದರಿಂದ ಮಕ್ಕಳನ್ನ ದೂರ ಇಡಬೇಕು. ಇದಲ್ಲದೆ ದಿನನಿತ್ಯ ವ್ಯಾಯಾಮ, ಅಂದರೆ ಹಳ್ಳಿಗರಲ್ಲೂ ವ್ಯಾಯಾಮ ಮಾಡಬೇಕು. ವಾಕಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು, ಮನರಂಜನೆ, ಹಳ್ಳಿಗೆ ತಕ್ಕಂಥ ಮನರಂಜನೆ, ಬಯಲಾಟ ಇರ್ಬೋದು, ನಾಟಕ ಇರ್ಬೋದು, ಭಜನೆ ಮಾಡ್ಬೋದು, ಭಜನೆ, ದೇವರ ಪ್ರಾರ್ಥನೆ, ಜನರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಇವೆಲ್ಲ ಮಾಡಿದ್ರೆ ಪರಸ್ಪರ ಸಹಕಾರ, ಮಾನಸಿಕ ಕಾಯಿಲೆಗಳನ್ನು ನಿಜವಾಗ್ಲೂ ಕೂಡ ಅವರು ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಮುದಾಯದ ಕೆಲಸಗಳಲ್ಲಿ ಪಾಲ್ಗೊಳ್ಳೋದು ಒಂದು ಮುಖ್ಯವಾದ ಮಾನಸಿಕ ಆರೋಗ್ಯವನ್ನು ಸದೃಢ ಮಾಡುವಂಥ ಕೆಲಸ ಅಂತ ಹೇಳ್ಬೋದು. ನಿಜವಾಗ್ಲೂ ಕೀಳರಿಮೆ ಇರುತ್ತೆ, ನೀವು ಸಮುದಾಯದಲ್ಲಿ ಭಾಗವಹಿಸಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ, ಆ ರೀತಿ ಮಾಡೋದ್ರಿಂದ ನಮ್ಮ ಕೀಳರಿಮೆ ಕಮ್ಮಿ ಆಗುತ್ತೆ, ಬೇರೆಯವ್ರಿಗೆ ಸಹಾಯ ಕೂಡ ಆಗುತ್ತೆ ಅಂತ ಹೇಳಿ. ಇವತ್ತು ನಮ್ಮ ರೈತ ಬಾಂಧವರು ತಾವು ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಲೆ ಸಿಗದಲೆ ಕೆಲವು ಸಂದರ್ಭದಲ್ಲಿ ಈ ಸಾಲದ ಒಂದು ಬಾಧೆಯಿಂದ ಸಾಕಷ್ಟು ಒತ್ತಡಕ್ಕೆ ಉಂಟಾಗಿ ಈ ಆತ್ಮಹತ್ಯೆಯನ್ನು ಮಾಡಿಕೊಟ್ಟಿರುವಂಥ ನಿದರ್ಶನಗಳು ಕೂಡ ಇದ್ದಾವೆ. ಇವುಗಳನ್ನು ಹೇಗೆ ತಡೆಗಟ್ಟಬಹುದು ಅಂತ ಡಾಕ್ಟ್ರೆ? ಇದೊಂದು ಒಂದು ದೊಡ್ಡ ಪ್ರಶ್ನೆನೇ ಅಂತ ಹೇಳ್ಬೋದು. ಮನಃಶಾಸ್ತ್ರದಲ್ಲಿ ನಾನು ಕೆಲಸ ಮಾಡ್ತಿರೋದ್ರಿಂದ ನಾವು ಸುಮಾರು ರೈತರ ಆತ್ಮಹತ್ಯೆಗಳನ್ನು ನಾವು ಕಂಡಿದ್ದೀವಿ, ಅದ್ರ ಬಗ್ಗೆ ಅಧ್ಯಯನಗಳನ್ನು ಮಾಡಿದ್ದೀವಿ. ಸಮಿತಿನೂ ಮಾಡಿತ್ತು, ಸರ್ಕಾರ ಸಮಿತಿ ಕೂಡ ಮಾಡಿತ್ತು, ಅದರಲ್ಲಿ ಕೂಡ ನಮ್ಮ ಇನ್ಪುಟ್ ಕೊಟ್ಟಿದ್ದೀವಿ, ಮತ್ತು ಆ ಸಮಿತಿ ಜೊತೆ ಕೆಲಸನೂ ಮಾಡಿದ್ದೀವಿ. ಇದರಲ್ಲಿ ಒಂದು ಕಂಡು ಬಂದಿರೋದು ಅಂದರೆ ಆತ್ಮಹತ್ಯೆಗೆ ಕಾರಣಗಳು ಒಂದು ಎರಡು ಇರಲ್ಲ, ಯಾವಾಗಲೂ ಒಟ್ಟಾಗಿ ಕಂಬೈನ್ಡ್ ಕ್ಯುಮುಲೇಟಿವ್ ಇಂಟರ್ ರಿಲೇಟೆಡ್ ಅನ್ರಿಸಾಲ್ವಿಂಗ್ ಅಂತ ಹೇಳ್ತೀವಿ, ಅಂದರೆ ಒಟ್ಟಾಗಿ ಸೇರಿ ಅದು ಸರಿ ಹೋಗದೇ ಇರಬೇಕಾದ್ರೆ ಯಾವುದಾದ್ರು ಒಂದು ಯಾವುದೋ ಬಲವಾದ ಕಾರಣ ಬಂದಾಗ ಹಾಗಾಗ್ತದೆ. ಅಂದರೆ ಅದು ಏನೋ ಕಾರಣ ಇರಲಿ, ಬಹುತೇಕ ಆತ್ಮಹತ್ಯೆ ಪ್ರಯತ್ನ ಪಟ್ಟವರು ಕುರುಹು ನೀಡ್ತಾ ಇದ್ದಾರೆ, ನೂರಕ್ಕೆ ನೂರರಷ್ಟು ಸೂಚನೆ ಕೊಡ್ತಾರೆ, ಸೂಚನೆ ನೂರು ಡೈರೆಕ್ಟು ಮತ್ತು ಇಂಡೈರೆಕ್ಟ್ ಕ್ಲೂಸ್ ಅಂತ ಹೇಳ್ತಾರೆ. ಯಾವ ರೀತಿ ಸೂಚನೆಗಳು ಅಂತೀರಿ? ಅದು ಯಾವ ರೀತಿ ಅಂದರೆ, ಉದಾಹರಣೆಗೆ ಇತ್ತೀಚೆಗೆ ನಷ್ಟ ಆದವರು ನಿರಾಶೆ ತೋರಿಸೋದು, ಜೀವನನೇ ಬೇಡ ಅಂತ ಹೇಳೋದು, ಕುಟುಂಬದಲ್ಲಿ ಸರಿಯಾಗಿ ಭಾಗವಹಿಸದೇ ಇರೋದು, ನಿದ್ರೆ ಮತ್ತು ಆಹಾರ ಸರಿಯಾಗಿ ತಗೊಳ್ದೇ ಇರೋದು, ಇನ್ನೂ ಕೆಲವರು ದುಶ್ಚಟಗಳು ಆಲ್ಕೋಹಾಲ್ ಮದ್ಯಪಾನ ಮತ್ತು ಸ್ಮೋಕಿಂಗ್ ಹೆಚ್ಚು ಮಾಡೋದು. ಇನ್ನೂ ಒಬ್ಬರು ನೋಡಿದ್ದೀನಿ, ಒಬ್ಬರು ಅಜ್ಜಿ ತನ್ನ ಇದು ಸ್ವಂತ ಮಹತ್ವದ ವಸ್ತುಗಳು ಒಡವೆಗಳನ್ನೆಲ್ಲ ದಾನ ಮಾಡೋದು, ಹಾಗೆ ಒಂದಲ್ಲ ಒಂದು ರೀತಿ ಬಾಯಿನಲ್ಲೇ ಹೇಳ್ತಾರೆ, ಪರೋಕ್ಷವಾಗಿ ಗೊತ್ತಾಗ್ತದೆ. ಯಾವಾಗಲೂ ಪರೋಕ್ಷವಾಗಿ ಒಬ್ಬರು ತುಂಬ ಕಷ್ಟದಲ್ಲಿದ್ದಾರೆ, ಸಹಾಯ ಬೇಕು, ಅದನ್ನು ಕಂಡುಹಿಡಿಯೋದು ಬಹಳ ಸುಲಭ ಅಂತ. ಅದರಲ್ಲೂ ಕುಟುಂಬದಲ್ಲಿ ಸಮುದಾಯದಲ್ಲಿರೋರಿಗೆ ಎಚ್ಚರಿಕೆಯ ಲಕ್ಷಣಗಳನ್ನು ಗುರುತಿಸಿದರೆ, ಅವರ ಜೊತೆಗಿದ್ದು ಬೆಂಬಲಿಸಿದರೆ, ಯಾವುದೇ ನಿರೀಕ್ಷೆ ಇಲ್ಲದೆ ಅವ್ರನ್ನ ಒಪ್ಕೊಂಡಿರೋದು, ಅವ್ರನ್ನ ಒಂಟಿಯಾಗಿ ಬಿಡಬಾರ್ದು, ಅವರಿಗೆ ಏನಾದ್ರು ಸಮಸ್ಯೆ ಆಗಿದ್ದರೆ ಸಮುದಾಯದ ಬೆಂಬಲ ನೀಡೋದು, ವೈದ್ಯಕೀಯ ಸಮಸ್ಯೆ ಎದುರು ನಾವು ನೋಡಿದ್ದೀವಿ, ತಲೆನೋವು ಹೊಟ್ಟೆ ನೋವು ಎದೆನೋ, ಅದರಿಂದ ಕೂಡ ಆತ್ಮಹತ್ಯೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ತುರ್ತು ವೈದ್ಯಕೀಯ ಚಿಕಿತ್ಸೆ, ಮಾನಸಿಕ ಬೆಂಬಲ, ಮಾನಸಿಕ ಚಿಕಿತ್ಸೆ, ಈಗೆಲ್ಲ ಕೊಟ್ಟರೆ ನಾವು ನನ್ನ ಲೆಕ್ಕದಲ್ಲಿ ಇದು ಬೇರೆ ದೇಶದಲ್ಲೂ ಆಗಿದೆ. ಇನ್ನೊಂದು ಮುಖ್ಯವಾದ ವಿಷಯ, ನಾವು ಹಳ್ಳಿಗಳಲ್ಲಿ ಈ ಕೀಟನಾಶಕಗಳನ್ನು ಒಂದು ಕಡೆ ಲಾಕ್ ಮಾಡಿಡಬೇಕು, ಈ ವಿಷಯಗಳನ್ನು ಅಥವಾ ಎಲ್ಲರಿಗೂ ಕೀಟನಾಶಕಗಳನ್ನ ಸಿಗೋಂಗ್ ಮಾಡಬಾರ್ದು. ಒಂದು ಅಂಗಡಿಗಳಲ್ಲಿ ಸ್ಥಳದಲ್ಲಿ ಇಡಬೇಕು, ಸಿಗದೆ ಮನೆಯಲ್ಲಿ ಮಕ್ಕಳು ಮತ್ತೆ ಕುಟುಂಬಸ್ಥರು ವೃದ್ಧರು ಇಂಥವ್ರ ಕೈ ಸಿಗದಂಗೆ ಇಡಬೇಕಾಗತ್ತೆ. ಅದರಿಂದ ಇಟ್ಕೊಳ್ಬೇಕಾಗತ್ತೆ. ಎರಡನೇದು ನಾವು ನೋಡಿದ್ದೀವಿ, ಈ ಮದ್ಯಪಾನ ಮತ್ತೆ ಆತ್ಮಹತ್ಯೆ ಯಾವಾಗಲೂ ಜೊತೆಗೆ ಓಡಾಡುತ್ತೆ. ಸೊ ಮದ್ಯಪಾನದ ವಿಷಯದಲ್ಲಿ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಇರಬೇಕು. ಉದಾಹರಣೆಗೆ 18 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಮದ್ಯಪಾನ ಕೊಡಬಾರ್ದು. ನಾವು ಯುವಕರಲ್ಲಿ ಆತ್ಮಹತ್ಯೆ ಹೆಚ್ಚಾಗಿದೆ, ಮದ್ಯಪಾನ ಮಾಡಿದ್ರೆ ಒಳ್ಳೆ ಮಾಡಿದೇವೆ ಅದು, ಅದಕ್ಕೆ ಯಾವುದೇ ರೀತಿ ಮದ್ಯಪಾನ ಕಂಟ್ರೋಲ್ ಮಾಡಿದ್ರೆ ಆತ್ಮಹತ್ಯೆಗಳು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಬೇಕಾದಷ್ಟು ಕ್ರಮಗಳನ್ನ ನಾವು ಮಾಡಿದ್ರೆ ಆತ್ಮಹತ್ಯೆಗಳನ್ನು ನಾವು ನಿಜವಾಗ್ಲೂ ತಡೆಗಟ್ಟಬಹುದು ಅಂತ ನಮ್ಮ ರೈತ ಬಾಂಧವರಿಗೆ ನಾನು ಸಂದೇಶ ನೀಡ್ತೀನಿ. ಈಗ ಮುಖ್ಯವಾಗಿ ತಾವು ಈ ಮೊದಲೇ ತಿಳಿಸಿದ್ರಿ, ಈ ಮಾನಸಿಕ ಚಿಕಿತ್ಸೆ ಗ್ರಾಮಾಂತರ ಪ್ರದೇಶದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಲಭ್ಯ ಇದೆ ಅಂತ, ಇದಕ್ಕೆ ಏನು ಪರಿಹಾರ ಅಂತೀರಿ? ಅಂದರೆ ಇದೊಂದು ಮುಖ್ಯವಾದ ಉತ್ತಮವಾದ ಪ್ರಶ್ನೆ ಅಂತಲೇ ಹೇಳ್ಬೋದು. ಗ್ರಾಮಗಳಲ್ಲೂ ಲಭ್ಯವಾಗಿ ನಾವು ನೋಡ್ಕೊಂಡು ಅದು ಉಚಿತವಾಗಿ ಹೇಗೆ ಪ್ರಾಥಮಿಕ ಆರೈಕೆ ಕೇಂದ್ರಗಳಿಗೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ಕೇಂದ್ರ ಸರ್ಕಾರದ ಅನುದಾನಿತ, ಪ್ರತಿ ಜಿಲ್ಲೆಗೆ ಸುಮಾರು 70-80 ಲಕ್ಷದಷ್ಟು ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ಇದರಲ್ಲಿ ಅರಿವು ಮೂಡಿಸೋದು, ವೈದ್ಯರಿಗೆ ಅರಿವು ಮೂಡಿಸೋದು, ವೈದ್ಯರಿಗೆ ಚಿಕಿತ್ಸೆ ಬಗ್ಗೆ ಟ್ರೈನಿಂಗ್ ಕೊಡೋದು, ಕಿರಿಯ ಆರೋಗ್ಯ ಸಹಾಯಕರಿಗೂ ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಅವ್ರಿಗೂ ಕೂಡ ಅರಿವು ಮೂಡಿಸೋದು ಮಾಡ್ತಾ ಇದ್ದೀವಿ. ಸಮುದಾಯದ ಅರಿವು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಈ ಖಿನ್ನತೆ, ಆತಂಕ, ಸ್ಕಿಜೋಫ್ರೇನಿಯಾ ಪ್ರತಿಯೊಂದಕ್ಕೂ ಉಚಿತವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಚಿಕಿತ್ಸೆ ಲಭ್ಯವಾಗ ಮಾಡಿದ್ದೀವಿ. ಮತ್ತು ಜಿಲ್ಲಾ ಲೆವೆಲಲ್ಲಿರುವಂಥ ಮಾನಸಿಕ ವೈದ್ಯರು ತಾಲೂಕು ಕೇಂದ್ರಗಳಿಗೆ ಕೂಡ ವಾರದಲ್ಲಿ ಒಂದು ಭೇಟಿಯನ್ನು ಕೊಡ್ತಾರೆ. ಹಾಗಾಗಿ ಇದು ಮನೋಚಿಂತನ ಕಾರ್ಯಕ್ರಮ ಅಂತ ಅರಿವು ಮೂಡಿಸ್ತಾ ಇರೋದು, ಇದೊಂದು ನಾವು ರೇಡಿಯೋದಲ್ಲ ಮಾಡ್ತಾ ಇದ್ದೀವಿ. ಮನೋಚೈತನ್ಯ ಅಂದರೆ ಪ್ರತಿ ಮಂಗಳವಾರ ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ವೈದ್ಯರು ಮಾನಸಿಕ ವೈದ್ಯರು ಲಭ್ಯರಿರ್ತಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ 31 BBMP ಕೂಡ ಸೇರಿ ಈ ಸಮುದಾಯ ಮಾನಸಿಕ ಕಾರ್ಯಕ್ರಮ ಹಾಕೊಂಡು ಪ್ರತಿಯೊಬ್ಬರನ್ನು ನಾವು ತಲುಪೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದು ಕರ್ನಾಟಕ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಕಾರ್ಯಕ್ರಮಗಳು ಅಂತಿರಿವೆಲ್ಲ. ಹೌದೌದು, ನಮ್ಮ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರಕ್ಕೆ ನಮ್ಮ ಇದು ಅಡ್ಮಿನಿಸ್ಟ್ರೇಷನ್ ಜನರಲ್ ಚೀಫ್ ಸೆಕ್ರೆಟರಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಅಧ್ಯಕ್ಷರಾಗಿರ್ತಾರೆ, ಹೆಚ್ಚುವರಿ ಮುದಿ ಅವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ, ಅವರು ಇದರ ನೇತೃತ್ವ ವಹಿಸಿರ್ತಾರೆ. ಇದರಲ್ಲಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಚಿಕಿತ್ಸೆ ಯಾವ ರೀತಿ ಕೊಡಬೇಕು, ಪಾಲಿಸಿ ಮೇಕಿಂಗ್ ಬಾಡಿ ಅಂತ ಹೇಳ್ಬೋದು. ಅದೇ ರೀತಿ ಮಾನವ ಹಕ್ಕುಗಳ ಸಂರಕ್ಷಣೆ, ಮಾನಸಿಕ ಕಾಯಿಲೆ ಇರೋರ ಬಗ್ಗೆ ಅರಿವು ಮೂಡಿಸೋದು, ಪ್ಲ್ಯಾನ್ ಮಾಡೋದು, ಪ್ರತಿಯೊಂದು ಕೂಡ ಪ್ರಾಧಿಕಾರದಲ್ಲಿ ಚರ್ಚೆ ಆಗುತ್ತೆ. ಈ ಮನೋಚೈತನ್ಯ ಪ್ರಾಧಿಕಾರದಿಂದನೇ ಹುಟ್ಟಿದ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಪ್ರತಿ ತಿಂಗಳಿಗೆ ಒಂದು 10-30 ಸಾವಿರ ಜನ ಇದರಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅಂದರೆ ಇಂಥ ಒಂದು ಚಿಕಿತ್ಸೆ ಅವಶ್ಯಕತೆ ಇರೋದಂಥವ್ರು ಯಾರನ್ನು ಸಂಪರ್ಕಿಸ್ಬೋದು ಅಂತೀರಿ? ನಾವು ಈವನ್ ಗ್ರಾಮೀಣ ಜನತೆ ಆಶಾ ಕಾರ್ಯಕರ್ತರನ್ನ ಸಂಪರ್ಕಿಸಿದ್ರೆ ಸಾಕು, ಕಿರಿಯ ಆರೋಗ್ಯ ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಟ್ಟರೆ ವೈದ್ಯರೇ ಅದನ್ನು ನೋಡಿ ಅವರೇ ಅಲ್ಲಿ ಚಿಕಿತ್ಸೆ, ಅದ್ರ ಕಳಂಕ ಕಮ್ಮಿ, ಮನೆ ಬಾಗಿಲಲ್ಲೇ ಚಿಕಿತ್ಸೆ, ಖರ್ಚು ಕಮ್ಮಿ, ಮತ್ತು ರಿಹ್ಯಾಬಿಲಿಟೇಷನ್ ತುಂಬ ಸುಲಭ, ಅಂಗವಿಕಲತೆ ಕಮ್ಮಿ ಆಗುತ್ತೆ ಅನ್ನೋದು ನಮ್ಮ ಅಧ್ಯಯನಗಳು ಬಂದಿದೆ. ಹಾಗಾಗಿ ಪ್ರಾಥಮಿಕ ಆರೈಕೆ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯೋದು ಬಹಳ ಉತ್ತಮವಾದ ಅಂಶ ಅಂತ ನಾನು ಎಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಈ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತವೆ, ಆದರೆ ಅದನ್ನ ಗುರುತಿಸಿ ಚಿಕಿತ್ಸೆ ಪಡ್ಕೋಬೇಕಾಗ. ಜೀವಿತಾವಧಿಯಲ್ಲಿ 10% ಜನ ಮಾನಸಿಕ ಕಾಯಿಲೆಯಿಂದ ನರಳುತ್ತಾರೆ. ಅದಲ್ಲದೆ ಇನ್ನೊಂದು ಅಧ್ಯಯನದಲ್ಲಿ ಅದರಿಂದ ತುಂಬ ಅಂಗವಿಕಲತೆ ಆಗುತ್ತೆ, ನರಳುವಿಕೆ ಹೆಚ್ಚಾಗುತ್ತೆ. ಮಾನಸಿಕ ಕಾಯಿಲೆ ಚಿಕಿತ್ಸೆ ತೆಗೆದುಕೊಂಡ್ರೆ ಗುಣಮಟ್ಟ ಇಂಪ್ರೂವ್ ಆಗುತ್ತೆ, ದೈಹಿಕ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಜೀವನದ ಗುಣಮಟ್ಟನೇ ಇಂಪ್ರೂವ್ ಆಗಿ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಪ್ರತಿಯೊಂದು ಕಾರ್ಯದಲ್ಲೂ ಮಾನಸಿಕ ಆರೋಗ್ಯ ಮುಖ್ಯ ಅಂತ ನಾನು ಹೇಳಿದೆ. ಮಾನಸಿಕ ಆರೋಗ್ಯದ ಬಗ್ಗೆ ಇರುವಂತ ಒಂದು ಕಳಂಕ ಮೊದಲು ದೂರ ಆಗಬೇಕು. ಅದು ಬಹಳ ಮಾನಸಿಕ ಆರೋಗ್ಯದ ಸಮಸ್ಯೆ ಇದೆ ಅಂದ್ರೆ ಅದು ಹುಚ್ಚುತನ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ. ಆ ಮಾನಸಿಕ ಅವನಿಯನ್ನು ಹೋದ ವರ್ಷ ಕರ್ಮ ಮಾಡಿದ್ದ, ದೇವ್ರ ಶಾಪದಿಂದ ಬಂದಿದೆ, ಮಾನಸಿಕ ಕಾಯಿಲೆಗೆ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಕೆಟ್ಟ ಅದೊಂದು ನಾಣ್ಣುಡಿ ಇದೆ, ತಪ್ಪು ನಾಣ್ಣುಡಿ. ಪ್ರತಿ ಮಾನಸಿಕ ಕಾಯಿಲೆಗಳೂ ಗುಣಪಡಿಸಬಹುದು ಅಂತ ನಾನು ಹಳ್ಳಿಯವರಿಗೆ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತಿರ್ತಾವೆ? ನಾನು ಹೇಳೋದು ಹೇಳಬೇಕು ಅಂದರೆ ಮಾನಸಿಕ ಕಾಯಿಲೆಗಳು ಯಾರಿಗಾದರೂ ಬರ್ಬೋದು ಜೀವಿತಾವಧಿಯಲ್ಲಿ, ಅಂದರೆ 10% ಜನ ಮಾನಸಿಕ ಕಾಯಿಲೆ. ಆದರೂ ಕೆಲವು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾನಸಿಕ ಕಾಯಿಲೆಗಳನ್ನು ತಪ್ಪಿಸಬಹುದು. ಹಾಗಾಗಿ ನನ್ನ ಸಂದೇಶ ಏನಂದರೆ, ಸಕಾರಾತ್ಮಕವಾಗಿ ನಿಮ್ಮ ಜೀವನದ ಸಮಸ್ಯೆಗಳನ್ನು ನಿರ್ವಹಿಸಿ, ಸಾಕ್ಷರತೆ ಬೆಳೆಸಿಕೊಳ್ಳಿ, ಸಾಮಾಜಿಕ ಅನಿಷ್ಟಗಳಿಗೆ ಒಗ್ಗಟ್ಟಿನಿಂದ ಹೋರಾಟ ಮಾಡಿ, ದೈಹಿಕ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಿರಿ, ದುಶ್ಚಟಗಳಿಂದ ಬಹಳ ದೂರ ಇರಿ. ಮಾನಸಿಕ ಕಾಯಿಲೆಗಳು ಬಂದರೆ ಮುಖ್ಯವಾಗಿ ಚಿಕಿತ್ಸೆ ಪಡೆದುಕೊಳ್ಳಿ, ವ್ಯಾಯಾಮ, ಉತ್ತಮ ಆಹಾರ ಕ್ರಮ ಮುಖ್ಯ. ಎಲ್ಲರಿಗೂ ಆರೋಗ್ಯ ಬರಲಿ, ಎಲ್ಲೆಡೆಯೂ ಆರೋಗ್ಯ ಇರಲಿ ಅಂತ ನಾನು ಹಾರೈಸ್ತೇನೆ. ಅಂದರೆ ನಮ್ಮ ಗ್ರಾಮೀಣ ಜನರು ಅವರ ಈ ಮಾನಸಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅವರು ಆರೋಗ್ಯವಾಣಿಯನ್ನು ಸಂಪರ್ಕಿಸ್ಬೋದು. ಈ ಆರೋಗ್ಯವಾಣಿ ಬೆಂಗಳೂರಿನಲ್ಲಿ ಕೂಡ ಪ್ರಾರಂಭ ಆಯಿತು, ಹುಬ್ಬಳ್ಳಿಯಲ್ಲಿ ಕೇಂದ್ರ ಆಯಿತು. ಪ್ರತಿ ಆರೋಗ್ಯವಾಣಿ ಸೆಂಟರ್ನಲ್ಲಿ 100 ಕನೆಕ್ಷನ್ಗಳಿರುತ್ತೆ, 100 ಜನ ಕುಂತಿರ್ತಾರೆ. ಅದೇನು ಸಂಖ್ಯೆ ಅದು? ಅಂದರೆ 100 ಲೈನ್ಸ್, ಅಂದರೆ 104 ನಾವು ಡಯಲ್ ಮಾಡಿದಾಗ ತಕ್ಷಣ ಎತ್ಕೊಳ್ತಾರೆ. ಪ್ರತಿ ಇದರಲ್ಲೂ 24 ಗಂಟೆನೂ ಮಾನಸಿಕ ತಜ್ಞರು ಕುಂತಿರ್ತಾರೆ. ಯಾವುದೇ ಮಾನಸಿಕ ಸಮಸ್ಯೆಗಳಾಗಲಿ, ದೈಹಿಕ ಸಮಸ್ಯೆಗಳಾಗಲಿ, ಯಾವುದೇ ವಿಷಯಕ್ಕೂ ಅವರಿಗೆ ಉತ್ತರ ಸಿಗುತ್ತೆ. 104 ಆರೋಗ್ಯವಾಣಿ ಉಚಿತ ಕರೆ. ನಾನು ಉಚಿತ ಕರೆ, ಅದು 104 ಅಂದರೆ ಯಾವುದೇ ಚಾರ್ಜ್ ಆಗೋದಿಲ್ಲ. ಜೊತೆಗೆ ಕರ್ನಾಟಕ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ದೂರವಾಣಿ ಸಂಖ್ಯೆಯನ್ನು ಕೂಡ ಅವರು ಸಂಪರ್ಕಿಸ್ಬೋದು. ಹೌದೌದು, ಆ ದೂರವಾಣಿ ಸಂಖ್ಯೆ ಹೀಗಿದೆ: 26-706-41. ಎಸ್ ಟಿ ಡಿ ಕೋಡು 0800. ಬೆಂಗಳೂರಿನಲ್ಲಿದೆ, 10:30-5:30 ಕಚೇರಿ ಓಪನ್ ಆಗಿರುತ್ತೆ. ಆ ಸಮಯದಲ್ಲಿ ನಾವು ಯಾವುದೇ ಮಾಹಿತಿಯನ್ನು ನಾವು ಕೊಡಲಿಕ್ಕೆ ಸಿದ್ಧರಾಗಿದೆ. ಆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ: ಕರ್ನಾಟಕ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಕಚೇರಿಯ ದೂರವಾಣಿ ಸಂಖ್ಯೆ 26-706-41. ಎಸ್ ಟಿ ಡಿ ಕೋಡ್ 0800. ತುಂಬ ಸಂತೋಷ ಡಾಕ್ಟರ್ ಚಂದ್ರಶೇಖರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಈ ಗ್ರಾಮೀಣ ಜನರು ಮತ್ತು ರೈತರ ಮಾನಸಿಕ ಆರೋಗ್ಯದ ವರ್ಧನೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಗ್ರಾಮೀಣ ಜನರ ಮಾನಸಿಕ ಆರೋಗ್ಯ ವರ್ಧನೆ ಈ ಕುರಿತಂತೆ ಮಾನಸಿಕ ಆರೋಗ್ಯ ತಜ್ಞರಾದಂತಹ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರೊಂದಿಗೆ ನಡೆಸಿದಂತಹ ಸಂದರ್ಶನವನ್ನು ಕೇಳಿದಿರಿ. ಆತ್ಮೀಯ ರೈತ ಬಾಂಧವರು, ಇನ್ನು ಮುಂದೆ ಕೃಷಿ ಮಾಹಿತಿ ಮೂಡಿಬರಲಿದೆ. ಅಲಸಂದೆಯನ್ನು ನಾವು ಏಪ್ರಿಲ್ ಮೇ ತಿಂಗಳಿನಲ್ಲೂ ಕೂಡ ಬೆಳಕಬಹುದು. ಇದು ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆ. ಎರಡು ಬೆಳೆಗಳನ್ನು ತೆಗೆಯುವಂಥ ಕಡೆಗಳಲ್ಲಿ ಈ ಬೆಳೆಯನ್ನು ನಾವು ಬಳಸ್ಕೋಬಹುದು. ಜೊತೆಗೆ ಮಿಶ್ರ ಬೆಳೆಯಾಗೂ ಕೂಡ ಅಲಸಂದೆಯನ್ನು ನಾವು ಬೆಳಕಬಹುದು. ಹಲವಾರು ಸುಧಾರಿತ ತಳಿಗಳಿದ್ದಾವೆ. TVX 944-02E ಅಂತ ಒಂದು ತಳಿ ಇದೆ. ಇದು 100-110 ದಿನದಲ್ಲಿ ಕೊಯ್ಲಿ ಬರುವಂಥ ತಳಿ. ಈ TVX 944 ತಳಿ ಕಂದು ಬಣ್ಣದ ಬೀಜವನ್ನು ಹೊಂದಿರುತ್ತೆ. ಅನಿರ್ದಿಷ್ಟ ಬೆಳವಣಿಗೆಯ ಗುಣವನ್ನು ಹೊಂದಿರುತ್ತೆ. KBC 1 ಅಂತ ಒಂದು ತಳಿ ಇದೆ. ಇದು 90-95 ದಿನದಲ್ಲಿ ಕೊಯ್ಲು ಬರುತ್ತೆ. ಕಂದು ಬಣ್ಣದ ಬೀಜವನ್ನು ಇದು ಹೊಂದಿರುತ್ತೆ. ಹಳದಿ ನಂಜು ರೋಗ ಮತ್ತು ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಇದು ಪಡ್ಕೊಂಡಿದೆ. KBC 2 ಅಂತ ಮತ್ತೊಂದು ತಳಿ ಇದೆ. ಇದು 95-100 ದಿನದಲ್ಲಿ ಕೊಯ್ಲು ಬರುವಂಥ ತಳಿ. ಕಂದು ಬಣ್ಣದ ಬೀಜವನ್ನು ಹೊಂದಿರುವಂಥ ತಳಿ. ಹಳದಿ ನಂಜು ರೋಗ ಮತ್ತು ತುಕ್ಕು ರೋಗಕ್ಕೆ ಇದು ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ಇನ್ನು ಅದೇ ರೀತಿ IT 38-956-1 ಅಂತ ತಳಿ ಇದೆ. ಇದು 75-80 ದಿನದಲ್ಲಿ ಕೊಯ್ಲು ಬರುವಂಥ ತಳಿ. ಇದು ಅಲ್ಪಾವಧಿ ತಳಿ. ಬಿಳಿ ಬಣ್ಣದ ಬೀಜವನ್ನು ಹೊಂದಿರುತ್ತೆ. KM 5 ಅಂತ ತಳಿ ಇದೆ. ಇದು 90-95 ದಿನದಲ್ಲಿ ಕೊಯ್ಲು ಬರುವಂಥ ಒಂದು ತಳಿ. ಇದು ಮಧ್ಯಮಾವಧಿ ತಳಿ ಮತ್ತು ಕಂದು ಬಣ್ಣದ ಬೀಜವನ್ನು ಹೊಂದಿರುತ್ತೆ. KBC 9 ಅಂತ ಒಂದು ತಳಿ ಇದೆ. ಇದು 80-85 ದಿನದಲ್ಲಿ ಕೊಯ್ಲು ಬರುವಂಥ ತಳಿ. ಈ ಎಲ್ಲ ತಳಿಗಳು ಕೂಡ ಖುಷ್ಕಿನಲ್ಲಿ 3-4 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ಕೊಟ್ಟರೆ, ನೀರಾವರಿನಲ್ಲಿ 5-6 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ಎಕರೆಗೆ ಕೊಡ್ತವೆ. ಇನ್ನು ಬೇಸಾಯಕ್ಕೆ ಬಂದರೆ ಪ್ರತಿ ಎಕರೆಗೆ ನಾವು 10-12 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜವನ್ನು ಬಳಸ್ಕೊಳ್ತೀವಿ. ಅದೇ ರೀತಿ 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಭೂಮಿಗೆ ಹಾಕಬೇಕಾಗತ್ತೆ. ಅದೇ ರೀತಿ 200 ಗ್ರಾಮ್ನಷ್ಟು ರೈಸೋಬಿಯಂ ಜೀವಾಣು ಗೊಬ್ಬರ, 200 ಗ್ರಾಮ್ನಷ್ಟು ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರವನ್ನು ನಾವು ಬಿತ್ತನೆ ಬೀಜಕ್ಕೆ ಲೇಪನಕ್ಕೆ ಬಳಸ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಖುಷ್ಕಿನಲ್ಲಿ ನಾವು 10 ಕಿಲೋಗ್ರಾಮ್ನಷ್ಟು ಸಾರಜನಕ, 20 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 10 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಅಲಸಂದೆನಲ್ಲಿ ಈ ಭೂಮಿಯನ್ನು ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರವನ್ನು ಮಣ್ಣಿಗೆ ಬೆರೆಸಬೇಕಾಗತ್ತೆ. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ನಾವು ಬಳಸುವಂಥ ಬಿತ್ತನೆ ಬೀಜವನ್ನು 200 ಗ್ರಾಮ್ನಷ್ಟು ರೈಸೋಬಿಯಂ ಜೀವಾಣು ಗೊಬ್ಬರ ಮತ್ತು 200 ಗ್ರಾಮ್ನಷ್ಟು ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರದಿಂದ ಉಪಚರಿಸಬೇಕಾಗತ್ತೆ. 18 ಅಂಗಳದ ಅಂತರದ ಸಾಲಿನಲ್ಲಿ 4 ಅಂಗಳ ಅಂತರದಲ್ಲಿ ನಾವು ಬೀಜಗಳನ್ನು ಬಿತ್ತಬೇಕಾಗತ್ತೆ. ಬಿತ್ತನೆ ಮಾಡಿದ 40 ದಿವಸದ ಒಳಗೆ 2 ಸಾರಿ ಅಂತರ ಬೇಸಾಯ ಮಾಡಬೇಕಾಗತ್ತೆ, ಕಳೆಯನ್ನು ತೆಗಿಬೇಕಾಗತ್ತೆ. ಮುಖ್ಯವಾಗಿ ಈ ಅಲಸಂದೆಯಲ್ಲಿ ನಾವು ಹೆಚ್ಚಿನ ಇಳುವರಿ ಪಡಿಬೇಕು ಅಂದರೆ ಶಿಫಾರಸು ಮಾಡಿದ ತಳಿಗಳನ್ನೇ ಬಳಸ್ಕೋಬೇಕು. ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಬಿತ್ತನೆಗೆ 3 ವಾರ ಮೊದಲೇ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಶಿಫಾರಸು ಮಾಡಿದ ಜೈವಿಕ ಗೊಬ್ಬರಗಳಿಂದ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಜೊತೆಗೆ ಈ ಪೂರ್ವ ಮುಂಗಾರಿನಲ್ಲಿ ನಾವು ಏಪ್ರಿಲ್ ಮೇ ತಿಂಗಳಿನಲ್ಲೇ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಇದರಿಂದ ನಾವು 2ನೇ ಬೆಳೆಯನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಅಲಸಂದೆಯಲ್ಲಿ ಮುಖ್ಯವಾಗಿ ಎಲೆ ಜುಗಿ ಹುಳು, ಸಸ್ಯಹೇನು, ಕಾಂಡ ಕೊರಕ ನೊಣ, ಜೊತೆಗೆ ಈ ಕಾಯಿ ಕೊರಕ ಹುಳುಗಳು ಕೂಡ ಕಂಡುಬರ್ತವೆ. ಇನ್ನು ರೋಗಗಳಲ್ಲಿ ಎಲೆ ಚುಕ್ಕೆ ರೋಗ, ಬೂದಿ ರೋಗ, ತುಕ್ಕು ರೋಗ ಮತ್ತು ನಂಜು ರೋಗಗಳು ಕೂಡ ಕಂಡುಬರ್ತವೆ. ಇವುಗಳು ಕಂಡುಬಂದಾಗ ನಾವು ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಈ ಸಸ್ಯಹೇನುಗಳು ಪ್ರಾರಂಭದಲ್ಲಿ ಹೆಚ್ಚಾಗಿ ಹಾನಿಯನ್ನು ಉಂಟು ಮಾಡ್ತವೆ. ಇದರಿಂದ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ. ಆದ್ದರಿಂದ ಇವು ಕಂಡುಬಂದಾಗ ಆದಷ್ಟು ಬೇಗ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯ. ಇದುವರೆಗೂ ಕೃಷಿ ಮಾಹಿತಿ ಕೇಳಿದಿರಿ. ಇದರೊಂದಿಗೆ ಇಂದಿನ ಕೃಷಿ ರಂಗ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಸಮಯ 6 ಗಂಟೆ. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಲಿದ್ದೀರಿ. ಮೊದಲಿಗೆ ಇಂದಿನ ಸಂಜೆ ಪ್ರಸಾರದಲ್ಲಿ 6:30ಕ್ಕೆ ವಿಜ್ಞಾನದ ಮುನ್ನಡೆ ಮೂಡಿಬರಲಿದೆ, ಡಾ ಬಿಎಸ್ ಸೋಮಶೇಖರ್ ಅವರಿಂದ. ಇನ್ನು 6:51ಕ್ಕೆ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಕೇಳಲಿದ್ದೀರಿ. ಇನ್ನು 7:02ಕ್ಕೆ ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಯೋಗದಲ್ಲಿ ಮೂಡಿಬರಲಿದೆ. 7:45ಕ್ಕೆ ಸಮಾಚಾರ ದರ್ಶನ ವಾರದ ವಾರ್ತಾಚಿತ್ರ ಕೇಳುವಿರಿ. 9:05ಕ್ಕೆ ಯುವವಾಣಿಯಲ್ಲಿ ಸಾಹಿತ್ಯ ಮತ್ತು ಜೀವನ ಈ ವಿಷಯವಾಗಿ ಭಾಷಣ ಟಿಪಿ ಶ್ವೇತಾ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ನಂತರ ಶಾಲಿನಿ ವಿ ಶಾಸ್ತ್ರಿ ಅವರಿಂದ ಭಾವಗೀತೆ ಮೂಡಿಬರಲಿದೆ. ಇಂದು ರಾತ್ರಿ 9:30ಕ್ಕೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದ್ದು, ಇಂದಿನ ಕಾರ್ಯಕ್ರಮದಲ್ಲಿ ವಿದುಷಿ ವಿ ಸರಸ್ವತಿ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. 11:00ಗೆ ಚಿತ್ರಗೀತೆ ಮೂಡಿಬರಲಿದೆ. ಇನ್ನು ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05ಕ್ಕೆ ಕುತ್ಬುದ್ದೀನ್ ಅಮ್ಮಾಪುರ್ ಅವರಿಂದ ಚಿಂತನ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:20ಕ್ಕೆ ಶುಭೋದಯ ಕರ್ನಾಟಕ. 6:45ಕ್ಕೆ ಹೆಲ್ತ್ ಸೂತ್ರ ಎಲ್ ಶ್ರೀಧರ್ ಅವರಿಂದ. 6:50ಕ್ಕೆ ರೈತರಿಗೆ ಸಲಹೆ ಮೂಡಿಬರಲಿದೆ. 7:15ಕ್ಕೆ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:45ಕ್ಕೆ ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಭಾಗವಹಿಸ್ತಾರೆ ಡಾಕ್ಟರ್ ಕಿರಣ್ ಸೂರ್ಯ. ನಿರ್ಮಾಣ ಸುಮಂಗಲ ಎಸ್ ಮುಮಿಗಟ್ಟಿ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50ಕ್ಕೆ ಚಿತ್ರಗೀತೆ ಮೂಡಿಬರಲಿದೆ. 9:05ಕ್ಕೆ ಗಾನಯಾನ ಎಫ್ಎಂ ರೈನ್ಬೋ ಸಹಯೋಗದಲ್ಲಿ ಮೂಡಿಬರಲಿದೆ. ನಾಳೆ ಬೆಳಗ್ಗೆ 9:30ಕ್ಕೆ ದೈನಂದಿನ ವಿಶೇಷ ಸಂಚಿಕೆ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. ಇನ್ನು 9:40ಕ್ಕೆ ಪರಿಸರ ಸೌರಭ ಎಫ್ಎಂ ರೈನ್ಬೋ ಸಹಯೋಗದಲ್ಲಿ ಮೂಡಿಬರಲಿದೆ.